ವ್ಯಾಪ್ತಿ ಜಾಸ್ತಿ ಆಗಿದೆ. ಹೌದು, ನಾನು ಕೇಳಿದ ಹಾಗೆ ಅದರೊಳಗೂ ಸಹಿತ ಮೋಸ ಇದೆಲ್ಲ ನಡೀತಾ ಇದೆ, ಕಲಬೆರಕೆ ಜೇನು ಎಲ್ಲ ಬರ್ತಾ ಇದೆ ಅಂತ ಕೇಳ್ತಾ ಇದ್ದೀನಿ. ಸೊ ಈ ಕಲಬೆರಕೆ ಜೇನನ್ನು ನಾನು ಒಬ್ಬ ಸಾಮಾನ್ಯ ಗ್ರಾಹಕನಾಗಿ ಎಲ್ಲೋ ಮಾರ್ಕೆಟಲ್ಲಿ ಜೇನು ತಂದೆ ಅಂತ ಇಟ್ಕೊಂಡೆ, ಇದು ನಿಜವಾದ ಜೇನು ಅಂತ ಗುರುತು ಹಿಡಿಯೋದು ಹೇಗೆ? ರುಚಿಯಲ್ಲಿ ಗೊತ್ತಾಗದೇ ಇರ್ಬೋದು, ಆದರೆ ಅದು ಗುಣಮಟ್ಟದಲ್ಲಿ ಗೊತ್ತಾಗೋದಿಲ್ಲ, ಅದು ಹೇಗೆ ನಾವು ಗುರುತು ಹಿಡಿಬೇಕು ಅಂತ. ಹೌದು, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈಗ ಜೇನುತುಪ್ಪ ಅಂದಾಗ ಈ ಕಲಬೆರಕೆ ಬಹಳ ಇತ್ತೀಚಿನ ದಿವಸಗಳಲ್ಲಿ ಈ ಪ್ರಾಮಾಣಿಕತೆ ಅನ್ನೋಂಥದ್ದು ಬಹಳ ಕಡಿಮೆ ಆಗಿದೆ. ಜೇನು ಕೃಷಿಕರಲ್ಲಿ ಏನು ಮಾಡ್ತಾರೆ, ಈ ಬೆಲ್ಲದ ಪಾಕ ಅಥವಾ ಅದನ್ನು ಮಿಶ್ರಣ ಮಾಡಿ ಮಾರಾಟ ಮಾಡಿಬಿಡ್ತಾರೆ, ರೈತರಿಗೆ ಮೋಸ ಹೋಗ್ತಾರೆ. ಅದನ್ನು ಗುರುತಿಸೋದಂದ್ರೆ ಈಗ ಸಾಮಾನ್ಯವಾಗಿ ಈಗ ಒಬ್ಬ ರೈತನಾಗಿ ಅವನ ಹತ್ರ ಏನು ಇನ್ಸ್ಟ್ರೂಮೆಂಟ್ಸ್ ಇರೋದಿಲ್ಲ. ಗುರುತಿಸ್ತಕ್ಕಂಥ ಒಂದು ಗ್ಲಾಸ್ ತಗೊಂಡು ಬಿಳಿ ಅಂದರೆ ಟ್ರಾನ್ಸ್ಪರೆಂಟ್ ಇರತಕ್ಕಂಥ ಒಂದು ಗಾಜಿನ ಒಂದು ಲೋಟ ತಗೊಂಡು ಅದರಲ್ಲಿ ಚೆನ್ನಾಗಿರ್ತಕ್ಕಂಥ ನೀರನ್ನ ಹಾಕಿ ಜೇನುತುಪ್ಪದ ಒಂದು ತೊಟ್ಟು ಜೇನುತುಪ್ಪ ಒಳಗೆ ಹಾಕಿದಾಗ ಅದು ಕೆಳಗಡೆ ತಳದಲ್ಲಿ ಏನು ತಳದಲ್ಲಿ ತಲುಪಿದ್ರೆ ಶುದ್ಧ ಜೇನುತುಪ್ಪ ಅಂತ ಕರಿಬಹುದು. ತಳದಲ್ಲಿ ತಲುಪಿದ್ರೆ ಈಗ ಇನ್ ಕೇಸ್ ಹಾಕಿದಾಗ ತಲುಪೋದಕ್ಕಿಂತ ಮುಂಚೆ ಮಾರ್ಗದಲ್ಲಿ ಏನಾದ್ರು ಕರಗಿದ್ರೆ ಅದನ್ನ ಅಶುದ್ಧ ಅಂತ ಒಂದು ಕರಿಬಹುದು. ಇದು ಒಂದು. ಮತ್ತೆ ಇನ್ನು ಕೆಲವು ರೈತರು ಈ ಬಿಳಿ ಒಂದು ಬಟ್ಟೆ ತಗೊಂತಾರೆ, ಬಟ್ಟೆ ತಗೊಂಡು ಬಟ್ಟೆ ಮೇಲೆ ಜೇನುತುಪ್ಪ ಹಾಕ್ತಾರೆ, ಅದು ಒಗೆದಾಗ ತುಪ್ಪ ಆದ್ರೆ ಏನು ಪರಿಶುದ್ಧ ತುಪ್ಪ ಆದ್ರೆ ಕಲೆ ಉಳಿಯಲ್ಲ ಅಂತ ಹೇಳ್ತಾರೆ. ಅದ್ರಲ್ಲಿ ಏನಾದ್ರು ಕಲಬೆರಕೆ ಹಾಕಿದ್ರೆ ಆ ಬಟ್ಟೆ ಮೇಲೆ ಕಲೆ ಉಳಿಯುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಕ್ಲೀನ್ ಮಾಡ್ಬಿಡ್ಬೋದು, ಜೇನು ಒರಿಜಿನಲ್ ಜೇನು ಆಗಿದ್ರೆ ತೊಳೆದ್ರೆ ಹೋಗ್ಬಿಡುತ್ತೆ. ಈಗ ಕಲಬೆರಕೆ ಮಿಶ್ರಣ ಕೆಮಿಕಲ್ಸ್ ಏನಾದ್ರು ಅಥವಾ ಬೇರೆ ಇತರೆ ಹಾಕಿದ್ರೆ ಹೋಗಲ್ಲ ಅಂತ ಹೇಳ್ತಾರೆ. ಇವು ಒಂದೆರಡು ಪ್ರಮುಖವಾಗಿರ್ತಕ್ಕಂಥ ಎರಡು ಇದ್ರ ಮೂಲಕ ನಾವು ಜೇನು ಅದು ಕಲಬೆರಕೆ ಜೇನೆ ಇಲ್ಲ ಅನ್ನುವಂಥದ್ದನ್ನ ಗುರುತಿಸಬಹುದು. ಒಳ್ಳೆಯದು ರಘುನಾಥ್ ಸರ್ ಅವರೇ, ಸಾಕಷ್ಟು ವಿಷಯಗಳು ಜೇನು ಕೃಷಿ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಬಹುದು. ಸಮಯದ ಅಭಾವ ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇರುವ ಸಮಯದಲ್ಲಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಖಂಡಿತ. ನಮ್ಮ ಎಲ್ಲ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದ ಕೇಳುಗ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ರೈತ ಬಾಂಧವರೇ, ಇದುವರೆಗೂ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಕುರಿತು ಕೊಪ್ಪಳ ಜಿಲ್ಲೆ ಮುನಿರಾಬಾದಿನ ತೋಟಗಾರಿಕೆ ಮಹಾವಿದ್ಯಾಲಯ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಘುನಾಥ್ ಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಿಸಿದವರು ಸೋಮೇಶ್ ಶುಪ್ಪಾರ್, ಸಂಕಲನ ಸವಿತಾ ಹಿರೇಮಠ್ ಅವರು. ಇದೀಗ ಕೇಳೋಣ ಗಿರೀಶ್ ವಿ ಪಾಟೇಲ್ ಅವರಿಂದ ರೈತರಿಗೆ ಸಲಹೆ. ಹೂ ಒಂದು ಜನಪ್ರಿಯ ವಾಣಿಜ್ಯ ಪುಷ್ಪ. ಇದನ್ನು ಬಿಡಿ ಹೂ ಹಾಗೂ ಬಣ್ಣ ತಯಾರಿಕೆಯಲ್ಲಿ, ತೋಟದ ಅಲಂಕಾರಕ್ಕಾಗಿ ಮತ್ತು ಔಷಧೀಯ ಉದ್ದೇಶಗಳಿಗಾಗಿ ಬಳಸ್ತಾರೆ. ಇದನ್ನು ಹಲವಾರು ತರಹದ ಚೆನ್ನಾಗಿ ನೀರು ಬಸಿದು ಹೋಗುವಂಥ ಮಣ್ಣುಗಳಲ್ಲಿ ಬೆಳೆಯಬಹುದಾದರೂ ಕೂಡ 5.6-6.5 ರಸಸಾರ ಇರುವಂಥ ಮರಳು ಮಿಶ್ರಿತ ಗೋಡು ಮಣ್ಣು ಅತಿ ಉತ್ತಮ. ಚೆಂಡು ಹೂವನ್ನು ವರ್ಷವಿಡೀ ಬೆಳೆಯಬಹುದು, ಆದರೆ ಮಳೆಗಾಲದ ಬೆಳೆಯಿಂದ ಅತ್ಯಧಿಕ ಇಳುವರಿಯನ್ನು ನಿರೀಕ್ಷಿಸಬಹುದು. ಚೆಂಡುವಿನಲ್ಲಿ ಅನೇಕ ತಳಿಗಳಿವೆ, ಆಫ್ರಿಕನ್ ಹಳದಿ, ಜೈಂಟ್ ಡಬಲ್ ಮತ್ತು ಆರೆಂಜ್. ಇದರ ಸಸ್ಯಾಭಿವೃದ್ಧಿಯನ್ನು ಬೀಜದಿಂದ ಮಾಡಬಹುದು. ಪ್ರತಿ ಹೆಕ್ಟೇರ್ಗೆ 200 ಗ್ರಾಂನಷ್ಟು ಬೀಜ ಬೇಕಾಗುತ್ತೆ. 20 ಟನ್ನಷ್ಟು ಸಾವಯವ ಗೊಬ್ಬರ ಒದಗಿಸಬೇಕಾಗುತ್ತೆ. ರಾಸಾಯನಿಕ ಗೊಬ್ಬರದಲ್ಲಿ 225 ಕಿಲೋಗ್ರಾಂನಷ್ಟು ಸಾರಜನಕ, 60 ಕಿಲೋಗ್ರಾಂನಷ್ಟು ರಂಜಕ, 60 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ಅಂಶ ಒದಗಿಸುವಂಥ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು. 4 ಏರು ಸಸಿಮಡಿಗಳನ್ನು ಅಂದರೆ 6 ಮೀಟರ್ ಉದ್ದ, 1.2 ಮೀಟರ್ ಅಗಲ ಹಾಗೂ 10 ಸೆಂಟಿಮೀಟರ್ ಎತ್ತರ ಇರೋ ಹಾಗೆ ಸಿದ್ಧ ಮಾಡಿಕೊಂಡು, ಪ್ರತಿ ಮಡಿಗೆ 30 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರ, 0.5 ಕಿಲೋಗ್ರಾಂನಷ್ಟು ರಾಸಾಯನಿಕ ಸಂಯುಕ್ತ ಗೊಬ್ಬರವನ್ನು ಹಾಕಿ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಬೀಜಗಳನ್ನು 7.5 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು. ಅವುಗಳ ಮೇಲೆ ತೆಳುವಾಗಿ ಕೊಟ್ಟಿಗೆ ಗೊಬ್ಬರವನ್ನು ಹರಡಬೇಕು. ನಿಯಮಿತವಾಗಿ ನೀರನ್ನು ಒದಗಿಸ್ತಾ ಇರಬೇಕು. 4 ವಾರದಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗ್ತವೆ. ಮುಖ್ಯ ಬೆಳೆ ಪ್ರದೇಶವನ್ನು ಚೆನ್ನಾಗಿ ಉಳುಮೆ ಮಾಡಿಕೊಂಡು ಸ್ವಚ್ಛ ಮಾಡಿದ ನಂತರ ಪ್ರತಿ ಹೆಕ್ಟೇರ್ಗೆ 20 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಮಣ್ಣಿನಲ್ಲಿ ಬೆರೆಸಬೇಕು. ಆ ನಂತರ 60 ಸೆಂಟಿಮೀಟರ್ ಅಂತರದಲ್ಲಿ ಬೂದುಗಳನ್ನು ತಯಾರು ಮಾಡಿಕೊಂಡು ಅವುಗಳ ಒಂದು ಬದಿಯಲ್ಲಿ 45 ಸೆಂಟಿಮೀಟರ್ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಬೇಕು. ನಾಟಿ ಸಮಯದಲ್ಲಿ ಪ್ರತಿ ಹೆಕ್ಟೇರ್ಗೆ 112.5 ಕಿಲೋಗ್ರಾಂನಷ್ಟು ಸಾರಜನಕ, 60 ಕಿಲೋಗ್ರಾಂನಷ್ಟು ರಂಜಕ ಮತ್ತು 60 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ಅಂಶ ಒದಗಿಸುವಂಥ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕು. ನಾಟಿ ಮಾಡಿದ 30-45 ದಿನಗಳ ನಂತರ